ಅದಲ್ದಲ್ಲದೆ ಸಂಶೋಧನೆ ಪ್ರಕಾರ ಏನಿದೆ, ಬ್ಲಾಕ್ ಪಾಲಿಥೀನ್ ಕವರ್ ಅಂತ ಹೇಳ್ತೀವಿ ನಾವು ಬೇಸಿಗೆ ಸಮಯದಲ್ಲಿ, ಕಪ್ಪು ಪಾಲಿಥೀನ್ ಶೀಟ್ ಅಂತ ಹೇಳಿ ಅದನ್ನ ನಾವು ಮಣ್ಣಿನ ಮೇಲೆ ನಾವು ಹಾಕೋದ್ರಿಂದ ಏನಾಗುತ್ತೆ, ಯೂಸ್ ಮಾಡಬಹುದು. ಅದ್ರ ಜೊತೆಗೆ ಯಾವಾಗಲೂ ಬೇರೆ ಬೆಳೆಗಳು ಅಂದ್ರೆ ಮಿಶ್ರ ಬೆಳೆಯಾಗಿ ನಾವು ಬೆಳೆದ್ರೆ ಸ್ವಲ್ಪ ರೋಗ, ಯಾಕಂತಂದ್ರೆ ಮಣ್ಣಿನಿಂದ ಇದು ಹರಡುವಂತಹ ರೋಗ ಇರೋದ್ರಿಂದ ಮಣ್ಣನ್ನ ನಾವು ಬಿಸಿಲಿಗೆ ಒಳ್ಳಕೊಂಡ್ರೆ ಸಾಕಷ್ಟು. ಯಾಕೆ ಅಂತ ಹೇಳಿದ್ರೆ ನಾವು ಮಾಗಿ ಉಳ್ಮೆ ಮಾಡಿದಾಗ ಅವೇನ್ ಶಿಲೀಂಧ್ರಗಳಿದಾವೆ, ಕೆಟ್ಟ ಶಿಲೀಂಧ್ರಗಳು, ಅವೆಲ್ಲ ಮೇಲ್ ಬರ್ತವೆ. ಇದು ಒಂದು ಸಮಗ್ರವಾಗಿ ಹತೋಟಿ ಮಾಡಬೇಕಾದ್ರೆ ಇದು ಒಂದು ಮುಖ್ಯವಾಗಿ ಮಾಡುವಂತಹ ಒಂದು ವಿಧಾನ ಮಾಗಿ ಉಳ್ಮೆ. ಮುಂದೆ ಬರುವಂತಹ ರೋಗಗಳಲ್ಲಿ ಒಂದು ತುಕ್ಕು ರೋಗ ಅಂತ ಹೇಳಿ ಬರುತ್ತೆ. ಅವಾಗೆಲ್ಲ ಅಂದ್ರೆ ಒಂದು 5-6 ವರ್ಷದಿಂದ ಇಂತ ಒಂದು ರೋಗ ರೈತ ಬಾಂಧವರು ಇಟ್ಟಂಗಿ ರೋಗ ಅಂತ ಕೂಡ ಇದನ್ನ ಕರೀತಾರೆ. ಇದನ್ನ ನಾವು ನೋಡ್ತಾ ಇರ್ತೀವಿ. ಈಗ ನಮ್ಮ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಏನಿದೆ, ಇತ್ತೀಚೆಗೆ ಈ ಒಂದು ರೋಗ ಹೆಚ್ಚಾಗಿ ಯಾರು ರೈತ ಬಾಂಧವರು ಬಿತ್ತನೆ ಮಾಡ್ತವ್ರೆ ಅಂದ್ರೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಕಡಲೆ ಬೆಳೆಯನ್ನು ಬಿತ್ತನೆ ಮಾಡ್ತಿ ಸಮಸ್ಯೆ ನೀರಾವರಿ ಇತ್ತಂತ ಹೇಳಿದ್ರೆ ಬೆಳೆ ಅದು ಕೂಡ ಅದು ಒಂದು ಸಮಸ್ಯೆ ಆಗ್ತಾ ಇದೆ. ಎಲ್ಲಿ ಸ್ವಲ್ಪ ತಾಪಮಾನ ಯಾರು ಬಿತ್ತನೆ ಮಾಡ್ತಾವ್ರೆ ಅಲ್ಲಿ ಅದು ಸಮಸ್ಯೆ ನಾವು ಜಾಸ್ತಿ ನೋಡ್ತಾ ಇದೀವಿ. ಸೊ ಇದು ಇಟ್ಟಂಗಿ ರೋಗನ ನಾವು ಒಂದು ಹತೋಟಿಗೆ ತರಬೇಕು ಅಂತ ಅಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಡೋಕ್ ರೆಕಮೆಂಡೇಶನ್ ಪ್ರಕಾರ ಶಿಫಾರಸು ಮಾಡಿ ಯಾರು ಬಿತ್ತನೆಯನ್ನು ಮಾಡಿದರೆ ಅಲ್ಲಿ ಮೊದಲನೇ ಸಿಂಪರಣೆಯಾಗಿ ಅಂದ್ರೆ 50-60 ದಿನ ಆದ್ಮೇಲೆ ಪ್ರೊಪಿಕೋನಜೋಲ್ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನು ಅಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಟಿಲ್ಟ್ ಅಂತ ಹೇಳಿ ಸಿಗುತ್ತೆ ಅದನ್ನ 1 ಮಿಲಿ ಅದ್ರ ಜೊತೆಗೆ ಅಂಟನ್ನ ಅರ್ಧ ಬೆಳೆ ಬಿತ್ತನೆ ಆಗಿದ್ದ 60-70 ದಿನದ ನಂತರ ಟೆಬುಕೋನಜೋಲ್ ಫಾಲಿಕ್ಯೂರ್ ಅಂತ ಹೇಳಿ ನಾವು ಮಾಡಬೇಕಾಗುತ್ತೆ. ಅಲ್ಲಿ ನಾವು ಕಂಪ್ಲೀಟ್ ಆಗಿ ಹತೋಟಿಯನ್ನು ಮಾಡಬಹುದು. ಅದೇ ತಡವಾಗಿ ಬಿತ್ತನೆ ಮಾಡಿರುವ ಪ್ರದೇಶಗಳಲ್ಲಿ ನಂತರ ಇದನ್ನ ಕಡಲೆಯನ್ನು ಬಿತ್ತನೆ ಮಾಡ್ತಾರೆ ಅಲ್ಲಿ ಲೇಟ್ ಆಗುತ್ತೆ. ಡಿಸೆಂಬರ್ ಜನವರಿ ತಿಂಗಳಲ್ಲಿ ಮಾಡ್ತಾರೆ ಅಲ್ಲಿ ಇಟ್ಟಂಗಿಯಾಗಿ ಬಿತ್ತಿದ 35-40 ದಿನಗಳ ನಂತರ ಟಿಲ್ಟ್ 1 ಮಿಲಿ ಪ್ರೊಪಿಕೋನಜೋಲ್ ಅಂತ ಹೇಳ್ತೀವಿ ಟಿಲ್ಟ್ 1 ಮಿಲಿ ಅದ್ರ ಜೊತೆಗೆ ಸ್ಟಿಕ್ಕರ್ 1/2 ಮಿಲಿ ಹಾಕಿ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಎರಡನೇ ಸ್ಪ್ರೇ ಆಗಿ 50-60 ದಿನದ ಬಿತ್ತನೆ 1 ಮಿಲಿ ಅಷ್ಟು 1/2 ಮಿಲಿ ಸ್ಟಿಕ್ಕರ್ ಜೊತೆ ಹಾಕಿ ನಾವು ಮಿಶ್ರಣೆ ಮಾಡಿ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಅದೇ ತರ ಮೂರನೇ ಸ್ಪ್ರೇ ಆಗಿ ಸಂಯುಕ್ತ ಶಿಲೀಂಧ್ರ ನಾಶಕವಾದ ನೆಟಿವೊ ಇದರಲ್ಲಿ ಟೆಬುಕೋನಜೋಲ್ ಮತ್ತೆ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಅಂತ ಹೇಳಿ ಒಂದು ರಾಸಾಯನಿಕ ಇರುವಂತಹ 70-80 ದಿನಗಳ ನಂತರ ನಾವು ಸಿಂಪಡಣೆಯನ್ನು ಮಾಡಿದ್ರೆ ಕಂಪ್ಲೀಟ್ ಆಗಿ ನಾವು ಇದನ್ನ ಹತೋಟಿ ಮಾಡಬಹುದು. ಇದು ಸಂಶೋಧನೆ ಪ್ರಕಾರ ತಿಳಿದು ಬಂದಿರುವಂತಹ ಒಂದು ಶೆಡ್ಯೂಲ್ ಇದೆ. ಮತ್ತೆ ಏನ್ ಹೇಳಕ್ ನಾನು ಇಷ್ಟಪಡ್ತೀನಿ, ಬಟ್ ತಪ್ಪು ಎಲ್ಲಿ ಮಾಡತ್ತಾರೆ ಅಂತ ಅಂದ್ರೆ ಅವರು ಸಿಂಪರಣ ದ್ರಾವಣವನ್ನು ಕಡಿಮೆ ಯೂಸ್ ಮಾಡ್ತಾರೆ. ಅದಕ್ಕೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸುಮಾರು 1 ಎಕರೆ ಪ್ರದೇಶಕ್ಕೆ 250 ಲೀಟರ್ ದ್ರಾವಣವನ್ನು ನಾವು ಸಿಂಪರಣೆಯನ್ನು ಒಂದು 2 ಮುಖ್ಯ ರೋಗಗಳು ಸಿಡಿ ರೋಗ ಮತ್ತು ತುಕ್ಕು ರೋಗ, ಅದು ಬಿಟ್ರೆ ಬೇರೆ ರೋಗಗಳು ಬೂದಿ ರೋಗ ಅಂತ ಹೇಳಿ ನಾವು ನೋಡಬಹುದು. ಇಲ್ಲಿ ಏನಿರುತ್ತೆ, ಎಲೆಗಳ ಮೇಲೆ ನೀವು ನೋಡಿದಾಗ ಬಿಳಿ ಬಣ್ಣದ ಒಂದು ಬೆಳವಣಿಗೆ ಅನ್ಕೋಸೆಬ್ ಅಂತ ಸಿಗುತ್ತೆ ನಿಮ್ಗೆ. ಅದನ್ನ 2 ಗ್ರಾಂ ಅಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡಬಹುದು. ಅಥವಾ ಹೊಸ ಕೆಮಿಕಲ್ಸ್ ಅಂದ್ರೆ ಕಾಂಟಾಫ್ ಅಂತ ಹೇಳಿ ಬರುತ್ತೆ ನಿಮ್ಗೆ, ಹೆಕ್ಸಾಕೋನಜೋಲ್ 5-EC ಅಂತ ಅದ್ರ ರಾಸಾಯನಿಕ ಹೆಸರು. 4ನೇದು ಗೊಡ್ಡು ರೋಗ ಅಂತ ಹೇಳಿ ಬರುತ್ತೆ. ತೊಗರಿಯಲ್ಲಿ ಯಾವ ತರ ಗಿಡಗಳು ಗೊಡ್ಡಾಗ್ತವೆ ಅದೇ ತರ ಗೊಡ್ಡಾಗಿ ಉಳಿಯುತ್ತೆ. ಹಂಗಾಗಿ ಕಾಯಿಗಳು ಕಟ್ಟೋದಿಲ್ಲ, ಅದರಲ್ಲಿ ಕಾಯಿಗಳು ಕಟ್ಟಿದ್ರುವೆ ಮತ್ತೆ ಕಾಣುತ್ತೆ. ಇದು ಯಾಕಪ್ಪ ಬರುತ್ತೆ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಜೇಡ, ಒಂದು ಮೈಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದು ಒಂದು ಜೇಡದಿಂದ ಬರುವಂತಹ ರೋಗ, ಒಂದಕ್ಕೊಂದು ಹರಡ್ಕೊಂಡು ಹೋಗುತ್ತೆ. ಸೊ ಇದನ್ನ ನಿರ್ವಹಣೆಯನ್ನು ನಾವು ಮಾಡಬೇಕು ಅಂದ್ರೆ ಮುಖ್ಯವಾಗಿ ನಾವು ಗಿಡಗಳನ್ನ ಬಂದಿರುವಂತಹ ಒಂದು ಗಿಡಗಳನ್ನ ನಾವು ಕಿತ್ತು ನಾಶ ಮಾಡಬೇಕಾಗುತ್ತೆ. ಅವ ಮಿಟಿಸೈಡ್ಸ್ ಅಂತ ಹೇಳಿ ಹೇಳ್ತೀವಿ, ಅದನ್ನ ನಾವು ಉಪಯೋಗಿಸೋದ್ರಿಂದ ಅಂದ್ರೆ ಉದಾಹರಣೆಗೆ ಮೆಜಿಸ್ಟರ್ ಅಂತ ಹೇಳಿ ಸಿಗ್ಲೀಟರ್ ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡಿದಾಗ ಈ ಒಂದು ರೋಗವನ್ನು ನಾವು ಹತೋಟಿ ಮಾಡಬಹುದು. ಡಾಕ್ಟರ್ ಸೈದ್ ಅವರೇ, ಈ ಕ್ಷೇತ್ರಗಳಿಗೆ ಭೇಟಿಯಾಗಿ ನಮ್ಮ ರೈತರ ಸಮಸ್ಯೆಗಳನ್ನ ಅವರಿಗೆ ಪರಿಹಾರ ನೀಡುವಂತಹ ಒಂದು ಕೆಲಸವನ್ನ ವಿಜ್ಞಾನ ಕೇಂದ್ರದ ವತಿಯಿಂದ ಮಾಡ್ತಾ ಇದ್ದಿರಬೇಕಲ್ಲ. ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕ್ಷೇತ್ರ ಪರಿಶೀಲನೆ ಅಂದ್ರೆ OFT ON-7 ಅಂತ ಹೇಳಿ, ಇದರಲ್ಲೆಲ್ಲ ಏನಿದೆ ನಮ್ಗೆ ಸಿಡಿ ರೋಗದ ಸಮಸ್ಯೆ ಏನಿದೆ ಕಡಿಮೆ ಕಂಡು ಬಂದಿದೆ. ಅಂದ್ರೆ ಇವೆಲ್ಲ ತಳಿಗಳು ಏನಿದೆ ರೋಗ ಸಹಿಷ್ಣುತ ತಳಿಗಳಿದಾವೆ, ಇದನ್ನ ರೈತ ಬಾಂಧವರು ಬಳಕೆಯನ್ನು ಮಾಡಬಹುದು. NBG 40. ಮತ್ತೆ ಅದು ಬಿಟ್ರೆ ನಿಮ್ಗೆ ಸಿಡಿ ರೋಗ ನೆಟಿ ರೋಗ ಎಲ್ಲಾ ಕಡೆನೂ ಇಂಡಿ ಪ್ರದೇಶದಲ್ಲಿ ಎಲ್ಲಾ ಕಡೆನೂ ಅಂದ್ರೆ ಇಟ್ಟಂಗಿ ರೋಗ ಅಂತ ನಾನು ಏನ್ ಹೇಳಿದೆ ಅದರದ್ದು ಸಮಸ್ಯೆ. ಅದು ಜಾಸ್ತಿ ನಮ್ಗೆ ಸಿಂದಗಿ ಭಾಗದ ಕಡೆ ಅದರದ್ದು ಸಮಸ್ಯೆ ಜಾಸ್ತಿ ಕಂಡು ಬರ್ತಾ ಇದೆ ನಮ್ಗೆ. ಯಾಕೆಂದ್ರೆ ಹೋದ ವರ್ಷ ನಾವು ನೋಡಿದಾಗ ಅಂದ್ರೆ ಹಿಂದಿನ ವರ್ಷ ಇಳುವರಿ ಸಖತ್ ಕುಂಠಿತ, 50-60% ಅವ್ರಿಗೆ ಇಳುವರಿ ಕುಂಠಿತ ಆಗಿದೆ. ಅದ್ರ ಬಗ್ಗೆ ಮುಖ್ಯವಾಗಿ ಕಂಡು ಬಂದಿದ್ದು ಕಡಲೆ ಬೆಳೆಯಲ್ಲಿ. ರೈತ ಬಾಂಧವರೇ ಒಂದು ಗಮನಿಸಬೇಕು, ಡಾಕ್ಟರ್ ಸೈದ್ ಅವರು ಹೇಳಿದ್ರಲ್ಲ ಏನು, ಬಹಳಷ್ಟು ಆದಷ್ಟು ಜಾಗ್ರತೆ ವಹಿಸಬೇಕು, ಆದಷ್ಟು ಜಲ್ದಿ ಬಿತ್ತನೆ ಮಾಡೋದ್ರ ಕಡೆ ನಾವು ಗಮನ ಹರಿಸಬೇಕು. ಮತ್ತು ತಮಗೆಲ್ಲ ಅನುಭವ ಇದ್ದೇ ಇರ್ತದೆ, ಜಲ್ದಿ ಬಿತ್ತನೆ ಮಾಡಿದ್ರೆ ಯಾವ ರೋಗಗಳು ಕಾಡುವುದಿಲ್ಲ ಅನ್ನುವಂಥದ್ದು. ಆದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ತಾವು ಮುಂದೆ ಹಾಕಬೇಕಾಗ್ತದೆ. ಅದು ವಾತಾವರಣದ ಅವಘಡಗಳಿರ್ಬೋದು, ಮಳೆಯಾಗಿರ್ಬೋದು, ನಾವು ಭಾವಿಸ್ತೀವಿ. ಡಾಕ್ಟರ್ ಸೈದ್ ಅವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು, ವಿಚಾರ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಹೇಳ್ತೀರಿ? ಖಂಡಿತ. ನನ್ನ ಹೆಸರು ಡಾಕ್ಟರ್ ಸೈಯದ ಸಮೀನಾ ಅಂಜುಮ್ ಅಂತ ಹೇಳಿ, ವಿಜ್ಞಾನಿ ಸಸ್ಯರೋಗ ಶಾಸ್ತ್ರ 87. ಯಾವುದೇ ತರಹದ ರೋಗಗಳು ಅಥವಾ ಕೀಟಗಳ ಸಮಸ್ಯೆ ಇರಲಿ, ಯಾವುದೇ ತರಹದ ಬೆಳೆಗಳು ಅಂದ್ರೆ ನಮ್ಮ ರಾಜ್ಯದಲ್ಲಿ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ, ಅದರಲ್ಲೂ ಬಿಜಾಪುರ್, ಇಂಡಿ ಮತ್ತು ಇಂಡಿ, ಸಿದ್ದಗಿ, ಚಡ್ಚನ್ ಮತ್ತು ದೇರ್ವಿಪರ್ಗಿ ಭಾಗ ಏನಿದೆ, ಇಲ್ಲಿ ಯಾವುದೇ ತರಹದ ಬೆಳೆಗಳಲ್ಲಿ ರೋಗಗಳು ಮತ್ತೆ ನಮ್ಮ ಜೊತೆ ಡಿಸ್ಕಸ್ ಮಾಡಬಹುದು, ಕೇಳಬಹುದು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸೈದ್ ಅವರು ಹೇಳಿದಂತಹ ನಂಬರ್ ಅನ್ನ ನಾನು 2 1 4 8 7 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಈಗಾಗಲೇ ಅವರು ಹೇಳದಂಗ ರೋಗಗಳಾಗಿರಬಹುದು ಅಥವಾ ಕೀಟಗಳಾಗಿರಬಹುದು ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಾವು ಮಾಡಿಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಸೈಯದ ಸಮೀನಾ ಅಂಜುಮ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಕಡಲೆ ಬೆಳೆ ಒಳಗೆ ಬರುವಂತಹ ರೋಗಗಳು ಮತ್ತು ಅವುಗಳನ್ನು ನಿರ್ವಹಣೆ ಮಾಡೋದ್ರ ಕಡೆ ಯಾವ ರೀತಿಯಾದಂತಹ ಸಮಗ್ರ ಪದ್ಧತಿಗಳನ್ನು ಅಳವಡಿಸುವಂತಹ ವಿಚಾರದ ಕಡೆ ನಮ್ಮ ರೈತರು ಗಮನ ಹರಿಸಬೇಕು. ಎಷ್ಟೇ ತೊಂದರೆ ಆದರೂ ಅದರ ಜೊತೆಗೆ ಬೀಜೋಪಚಾರ ಮಾಡೋದ್ರ ಕಡೆ ಕೂಡ ಗಮನ ಹರಿಸಬೇಕು. ಬೀಜೋಪಚಾರ ಮತ್ತು ನಿರೋಧಕ ಶಕ್ತಿ ಇರುವಂತಹ ತಳಿಗಳನ್ನು ತಾವು ಬಳಸಿದ್ರೆ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞೆಯಾಗಿರುವ ಡಾಕ್ಟರ್ ಸೈದಾ ಸಮೀನ್ ಅಂಜುಮ್ ಅವರಿಂದ ಕಡಲೆ ಬೆಳೆಗೆ ಬರುವಂತಹ ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಈ ಕುರಿತು ಮಾತುಕತೆ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಅಪ್ಡೇಟ್ ಮಾಡುವ ಮೆಸೇಜ್ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ 1455 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲ ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಮರಿಯಪ್ಪ ದಾಸರ್ ಹಾಗೂ ಮೇಳದವರಿಂದ ಕೇಳುವಿರಿ. Thank you. ಬಂದೀನಿ ತಂಗಿ ನೀರಿಗೆ ಬಂದೀನಿ, ಚಂದಕ ತಂದೀನಿ ತಂಗಿ ನೀರಿಗೆ ಬಂದೀನಿ. ಆರು ಒಂಬತ್ತು ಒಂಬತ್ತ ದ್ವಾರದ ಕೊಳಲವ್ವ, ಚಂದಕ ತಂದೀನಿ ತಂಗಿ ನೀರಿಗೆ ಬಂದೀನಿ, ಚಂದಕ ತಂದ ತಂದೀನಿ ತಂಗಿ ನೀರಿಗೆ ಬಂದೀನಿ, ಆಗ ನಾನೆಂಗ ಹುಡುಗಾಡಿ ಬರಲವ್ವ, ಅಡಿಕೆಯ ಹೊಲದಾಗ ತಂಗಿ ನೀರಿಗೆ ಬಂದೀನಿ. ತಂದೀನಿ ತಂಗಿ ನೀರಿಗೆ ಬಂದೀನಿ, ಚಂದಕ್ಕ ತಂದೀನಿ ತಂಗಿ ನೀರಿಗೆ ಬಂದೀನಿ. ಹಣಿಗೆರೆ ಕೆರೆಯಾಗ ಕೆರೆ ಮಕ್ಕಳು ನೀರು ತರುವಾಗ, ಹಣಿಗೆರೆ ಕೆರೆಯಾಗ ತಂಗಿ ಬಿಂದಿಗೆ ಒಡೆದಿತ್ತ, ಕಲ್ಲಿಗೆ ತಾಕಿತ್ತ ತಂಗಿ ಬಿಂದಿಗೆ ಒಡೆದಿತ್ತ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡಲವ್ವ, ಚಂದಕ್ಕ ತಂದೀನಿ ತಂಗಿ ಜಮಮ್ನ ಕಟ್ಟಿ ಮೇಲೆ ಯಾರ ಕುಂತರ ನೋಡವ್ವ, ಜಮಮ್ನ ಕಟ್ಟಿ ಮೇಲೆ ಯಾರ ಕುಂತರ ನೋಡವು, ಗಡ್ಡ ಬಿಟ್ಟಾನೆ ತಾತ ಗಂಜಿ ಸಿರ್ತಾನೆ, ಚಂದಕ್ಕ ತಂದೀನಿ ತಂಗಿ ನೀರಿಗೆ ಬಂದೀನಿ. ಐವಲಾರೆ ಮಂಚದ ಮೇಲೆ ಮಲಿಗಾನೆ, ಅವ್ವ ಐವಲಾರೆ ಮಂಚದ ಮೇಲೆ ಮಲಿಗಾನೆ, ಗೊತ್ತಿಲ್ಲ ಸಿದುನಳ ಸರಿ ಪಸಾಯವರು, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡಲವ್ವ, ಚಂದಕ್ಕ ತಂದೀನಿ ತಂಗಿ ನೀರಿಗೆ ಬಂದೀನಿ. ಸರ್ ಹಾಗೂ ಮೇಳದವರಿಂದ ಕೇಳ್ತಾ ಇದ್ದೀರಿ. मुझे नंबर एक बनाने के लिए उन्होंने अपनी ख्वाहिशों को नंबर दो पर रखा, कभी समझौता नहीं किया. आज मैं उनके लिए घर बनवा रहा हूं और अब बारी, तभी तो सीमेंट भी चुना, तो देश का नंबर एक अल्ट्राटेक घर एक. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಕಂಡೋರ್ ಮೊಬೈಲ್ ಚಾರ್ಜರ್ ಮೊಬೈಲ್ಗೆ ಹಾಕಬೇಡಿ, ಕಂಡೋರ್ ಮೊಬೈಲ್ ಚಾರ್ಜರ್ ಮೊಬೈಲ್ಗೆ ಹಾಕಬೇಡಿ, ಕಳ್ಳರು ನಿಮ್ಮ ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ, ಕಳ್ಳರು ನಿಮ್ಮ ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ. ಎಚ್ಚರವಿರಲಿ. ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಗುಣವಂತೆ ಆಗಮ್ಮ ಧನವಂತೇನೆ, ಘನವಂತಿ ಆಗಮ್ಮ ಘನವಂತಿ ನೀನೆ ಕಣಕಾಲವು ಹೊರಟಿಯಲಿ ಕಳೆಯಬೇಡ ಜಾಣೆ ಗುಣವಂತಿ ಆಗಮ್ಮ ಘನವಂತಿ ನೀನೆ ದೇವರು ಎಂದು ಪೂಜಿಸುವಾಗ ಪುಣ್ಯವದು ಗಂಡನ ಗತಿಮತಿ ಮೋಕ್ಷಕ ಶ್ರೀಧರ್ಮವು ಸಾರುವುದು ಗುಣವಂತೆ ಆಗಮ್ಮ ಗಣವಂತೆ ನೀನೆ ಬೇಡ ಜಾಣೆ ಗುಣವಂತೆ ಆಗಮ್ಮ